ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾ ವಿದ್ಯುತ್ ತ್ವಮೇತಂ ನಿಹಿತಂ ಗುಹಾಯಾಂ ವಿದ್ಯುತ್ವಮೇತಂ ನಿಹಿತಂ ಗುಹಾಯಾಂ ತೇ ತುಭ್ಯಂ ಪ್ರಬ್ರವೀಮಿ ನಿನಗೆ ನಾನು ಸ್ಪಷ್ಟವಾಗಿ ಹೇಳಿಕೊಡುತ್ತೇನೆ. ಅಪ್ರ ಶಬ್ದ ಅಲ್ಲಿಂದ ತೆಗೆದು ಇಲ್ಲಿ ಹಾಕಬೇಕಾದ್ರೆ ಮೊಟ್ಟ ಮೊದಲಿಗೆ ಪ್ರ ಇದೆ, ಅದನ್ನು ಬ್ರವೀಮಿಗೆ ಉಪಸರ್ಗ ತಗೋಬೇಕು. ತೇ ಪ್ರಬ್ರವೀಮಿ ನಿನಗೆ ಅತಿ ಸ್ಪಷ್ಟವಾಗಿ ಹೇಳಿಕೊಡುತ್ತೇನೆ. ತುಭ್ಯಂ ನಿನಗೆ ಪ್ರಬ್ರವೀಮಿ ಯತ್ವಯಾ ಪ್ರಾರ್ಥಿತಂ ನೀನು ಅದನ್ನು ಕೇಳಿಕೊಂಡಿದ್ದೀಯ, ಅದನ್ನೇ ನೀನು ಪ್ರಾರ್ಥಿಸಿದ್ದೀಯ, ಅದನ್ನೇ ನೀನು ಬಯಸಿದ್ದೀಯ. ನೀನು ಬಯಸಿದಂತಹ ಆ ವಿಷಯವನ್ನು ನಾನು ನಿನಗೆ ಸ್ಪಷ್ಟವಾಗಿ ಹೇಳಿಕೊಡ್ತೇನೆ. ತದು ಮೇ ಮಮ ವಚಸಃ ನಿಬೋಧ ನನ್ನ ಮಾತುಗಳಿಂದ, ಅಂದರೆ ಇದರರ್ಥ ನಾನು ಏನು ಕೊಡ್ತಾ ಹೇಳ್ತೀನಿ ಹೇಳೋನಿದ್ದೇನೆ ಅದು ನನಗೆ ಸ್ಪಷ್ಟ ಗೊತ್ತಿದೆ. ಯಾಂತ್ರಿಕವಾದ ಶಬ್ದಗಳನ್ನು ಬಳಸಿ ನಾನು ಹೇಳ್ತಾ ಇಲ್ಲ, ಥೆರಾಟಿಕಲಿ ಹೇಳ್ತಾ ಇಲ್ಲ. ನಮ್ಮ ಆಧುನಿಕ ಶಬ್ದ ಅಂದರೆ ಅದನ್ನ ಏನು ಹೇಳ್ತಾ ಇದ್ದೀನಿ, ಈಗ ನಾನು ಕೇಳಿ ನಾನು ತಿಳಿದು ನಾನು ಅರ್ಥ ಮಾಡಿಕೊಂಡು ಅರ್ಥ ಆಗಿದ್ದನ್ನು ನನ್ನ ಮಾತುಗಳಲ್ಲಿ ನಿನಗೆ ಹೇಳ್ತಾ ಇದ್ದೆ. ಹೌದೋ ಮಮ ವಚಸಃ ನಾನು ನಿನಗೆ ಹೇಳಿಕೊಡ್ತೇನೆ ಅಂತ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳಿಕೊಡ್ತಾ ಇದ್ದೀನಿ. ಈಗ ನೀನು ನಿಬೋಧ ನಿಬೋಧ ಬುದ್ಧಸ್ವ ನೀನು ಅದನ್ನು ಚೆನ್ನಾಗಿ ಗ್ರಹಿಸು. ಏನು ಚೆನ್ನಾಗಿ? ಏಕಾಗ್ರಮನಾಹ ಸನ್ ಆಚೆಗೆ ಈಚೆಗೆ ಇನ್ನಾವ ವಿಷಯಗಳ ಕಡೆಗೆ ವಿಚಲಿತನಾಗದೆ ಚಂಚಲ ಬುದ್ಧಿಯಿಂದ ಕೂಡಿದವನಾಗಿ ಕೇಳಬೇಡ, ಏಕಾಗ್ರ ಬುದ್ಧಿಯಿಂದ ಕೂಡಿದವನಾಗಿ ನೀನು ನಾನು ಹೇಳುವ ನನ್ನದೇ ಆದ ಈ ಮಾತುಗಳನ್ನು ಕೇಳು. ಬುದ್ಧಸ್ವ ಏಕಾಗ್ರ ಮನಃ, ಏಕಾಗ್ರ ಮನಃ ಸನ್ ಏಕಾಗ್ರ ಬುದ್ಧಿಯಿಂದ ಕೂಡಿದವನಾಗಿ. ಯಾವ ಈ ಉಪದೇಶಗಳನ್ನು ಕೇಳುವುದು ನಿನಗೆ ಅನಿವಾರ್ಯ, ಏಕೆಂದರೆ ನೀನು ಅದನ್ನು ಬಯಸಿದ್ದೀಯ, ಅದರಿಂದ ನಾನು ಹೇಳಿದ್ದನ್ನು ಕೇಳಬೇಕು. ಇದು ಸ್ವರ್ಗಾಯ ಹಿತಂ, ಸ್ವರ್ಗ ಸಾಧನ ಸಾಧನಂ ಅಗ್ನಿಂ, ಈ ಅಗ್ನಿಯು ಈ ಅಗ್ನಿ ಕಾರ್ಯವು ಇದು ಸ್ವರ್ಗ ಸಾಧನಂ, ಸ್ವರ್ಗವನ್ನು ಹೊಂದಲಿಕ್ಕೆ ನಿನಗೆ ಅವಕಾಶ ಮಾಡಿಕೊಡುತ್ತದೆ. ಸ್ವರ್ಗಾಯ ಸ್ವರ್ಗ ಸಾಧನಮಗ್ನಿಂ ಹೇ ನಚಿಕೇತ ಪ್ರಜಾನನ್ ವಿಜ್ಞಾನವಾನ್ ಅಹಂ ಅಹಂ ಅಯಮಗ್ನಿಂ ಪ್ರಜಾನನ್ ಈ ಅಗ್ನಿವಿದ್ಯೆಯನ್ನು ನೀನು ಅಂದುಕೊಂಡಂತೆ ನಾನು ತಿಳಿದವನಾಗಿದ್ದೇನೆ. ನಿನ್ನ ಊಹಾ ಸರಿಯಾಗಿದೆ, ಆದರೆ ನಿನಗೆ ಊಹೆ ಆಗಿತ್ತು. ಈಗ ನಾನು ಹೇಳ್ತೀನಿ, ನಿನ್ನ ಊಹೆ ಬರೀ ಊಹೆ ಮಾತ್ರ ಅಲ್ಲ, ಅದೇ ವಾಸ್ತವಿಕತೆ. ನಾನು ಈ ಅಗ್ನಿ ಕಾರ್ಯವನ್ನು ತಿಳಿದವನಾಗಿದ್ದೇನೆ. ಪ್ರಜಾನನ್ ಜನ್ ಧಾತು, ಜ್ಞಾನ್ ಜ್ಞಾ ಧಾತು, ಪ್ರಜಾನನ್ ಜ್ಞ ಜ್ಞಪ್ತಿ ಜ್ಞ ವಿಜ್ಞಾತವಾನ್ ಅಹಂ. ಏಕೆಂದರೆ ಜನ್ ಧಾತು ಜನ್ಮ, ಜನ್ ಜನ್ಮ ಅಲ್ಲಿಗೆ ಹೋಗ್ತದೆ. ವಿಜ್ಞಾನವಾನ್ ಅಹಂ ಸನ್ ಇತಿ ಅರ್ಥಃ. ನಾನು ಅದನ್ನು ಚೆನ್ನಾಗಿ ತಿಳಿದವನಾಗಿದ್ದೇನೆ ಅನ್ನುವುದೇ ಇಲ್ಲಿರುವ ಅರ್ಥ. ಪ್ರಬ್ರವೀಮಿ ತನ್ನಿಬೋಧ ಇತಿ, ನಾನು ಹೇಳಿಕೊಡುತ್ತೇನೆ, ನೀನು ಅದನ್ನು ಚೆನ್ನಾಗಿ ಗ್ರಹಿಸು. ಚ ಶಿಷ್ಯ ಬುದ್ಧಿ ಸಮಾಧಾನ ಅರ್ಥಂ ವಚನಂ. ಇನ್ನೇನು ಶಿಷ್ಯ ಬುದ್ಧಿ, ನೀ ಕೇಳಿದ ನೀನು ಸಿಗ್ತಾ ಇದೆಯಲ್ವೋ, ನೀ ಏನು ಕೇಳಿದ್ರೆ ನೀನು ಕೊಡ್ತಾ ಇದ್ದೇನೆ ನಾನು. ಆದರೆ ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಲಕ್ಷ ಕೊಟ್ಟು ಏಕಾಗ್ರ ಬುದ್ಧಿಯಿಂದ ನಾನು ಕೊಡುವುದನ್ನು ಕೇಳಿಸ್ಕೋ. ಅದು ಯಾಕೆ ಹಂಗೆ ಹೇಳಿದ್ದು ಅಂತಂದರೆ, ಯು ಆರ್ ಎ ವಿಶೇಷ ಸ್ಪೆಷಲ್ ಸ್ಟೂಡೆಂಟ್, ನೀನು ಭಾರಿ ವಿಶಿಷ್ಟವಾದಂಥ ಶಿಷ್ಯನು, ಮತ್ತು ನಿನ್ನ ಬಗ್ಗೆ ನನಗೆ ಅಷ್ಟೊಂದು ಉತ್ಕಟವಾದ ಕಳಕಳಿ ಇದೆ, ಅದಕ್ಕೆ ಚೆನ್ನಾಗಿ ಇದನ್ನು ಕೇಳಿಸ್ಕೋ. ಅಧುನಾ ಅಗ್ನಿಂ ಸ್ತೌತಿ, ಈಗ ಅಗ್ನಿಯನ್ನು ಸ್ತುತಿಸಲಾಗ್ತದೆ. ಯಮ ಯಾವ ಅಗ್ನಿ ಕಾರ್ಯವನ್ನು ಹೇಳಿಕೊಡುವನಿದ್ದಾನೋ ಅದರ ಬಗ್ಗೆ ಸ್ತುತಿಪರವಾದ ಎರಡು ಮಾತುಗಳನ್ನು ಹೇಳುತ್ತಾನೆ. ಏನದು? ಅನಂತ ಲೋಕಾಪ್ತಿಂ ಸ್ವರ್ಗಲೋಕ ಫಲ ಪ್ರಾಪ್ತಿ ಸಾಧನಂ ಇತ್ಯೇತತ್ ಅಥ ಅಪಿ ಪ್ರತಿಷ್ಠಾಂ ಆಶ್ರಯಂ ಜಗತಃ ವಿರಾಟ್ ರೂಪೇಣ ತಂ ಏತಂ ಅಗ್ನಿಂ ಮಯಾ ಉಚ್ಯಮಾನಂ ವಿದ್ಧಿ ಜಾನೀಹಿ ತ್ವಂ ನಿಹಿತಂ ಸ್ಥಿತಂ ಗುಹಾಯಾಂ ವಿದುಷಾಂ ಬುದ್ಧೌ ನಿವಿಷ್ಟಂ ಇತ್ಯರ್ಥಃ. ಸ್ತುತಿಪರವಾದ ಎರಡು ಮಾತುಗಳನ್ನು ಹೇಳ್ತಾನೆ. ಇದೇನು ಸಾಮಾನ್ಯ ಸ್ವರ್ಗಲೋಕ ಅಂದರೆ, ಇದು ಸಾಮಾನ್ಯವಾದ ಲೋಕ ಅಲ್ಲ. ಮತ್ತೇನಿದು? ಸ್ವರ್ಗಲೋಕ ಫಲಪ್ರಾಪ್ತಿ ಸಾಧನಂ ಇದೆ. ಈ ಅಗ್ನಿ ಕಾರ್ಯ ಇದು ಸಾಮಾನ್ಯವಾದ ಅಗ್ನಿ ಕಾರ್ಯ ಅಲ್ಲ. ಅನಂತ ಲೋಕಾಪ್ತಿಂ ಅಂದರೆ ತೀರಲಾರದಷ್ಟು ಫಲಗಳನ್ನು, ಭೋಗಗಳನ್ನು ಅನುಭವಿಸುವಂತಹ ಲೋಕವು ಇದಾಗಿದೆ ಇತ್ಯೇತತ್. ಮತ್ತು ಇದೇ ಅಗ್ನಿ ಕಾರ್ಯವು ಆ ಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧನೆಯೂ ಆಗಿದೆ. ಅಂದರೆ ಅಗ್ನಿ ಕಾರ್ಯವನ್ನು ನೀನು ಲೈಟಾಗಿ ತಗೋಬೇಡ. ಅನಂತ ಭೋಗಗಳನ್ನು ಹೊಂದುವಂತಹ ಸ್ವರ್ಗ ಲೋಕಕ್ಕೆ ಹೋಗಲಿಕ್ಕಾಗಿ ಇದೊಂದು ಸಾಧನ ಇತ್ಯೇತತ್. ಅಷ್ಟೇ ಅಲ್ಲ, ಅಥಃ ಅಪಿ ಅಷ್ಟೇ ಅಲ್ಲ, ಇದೇನು ಮತ್ತೆ ಪ್ರತಿಷ್ಠಾ ಜಗತಃ ಆಶ್ರಯಂ. ಎಂಥ ಜಗತ್ತು? ವಿರಾಟ ರೂಪೇಣ ಜಗತಃ ಆಶ್ರಯಂ. ವಿರಾಟ ಬ್ರಹ್ಮ ಹಿರಣ್ಯಗರ್ಭ, ಏನು ವಿರಾಟ ಬ್ರಹ್ಮ ಇದ್ದಾನೆ, ಆ ವಿರಾಟ ಬ್ರಹ್ಮ ಅಂದರೆ ಸಮಷ್ಟಿ ಬ್ರಹ್ಮ ಅಂತರ್ಥ. ಜೀವಾತ್ಮ ಯಾರು? ವ್ಯಷ್ಟಿ ಬ್ರಹ್ಮ, ಎಲ್ಲ ಜೀವಾತ್ಮನ ಒಟ್ಟು ಸೇರಿಸಿ ಸಮಷ್ಟಿ ಬ್ರಹ್ಮ. ಆ ಸಮಷ್ಟಿ ಬ್ರಹ್ಮ ಅವನು ಆಶ್ರಯಂ ಸ್ವರ್ಗಲೋಕ, ಇದು ಅನಂತ ಭೋಗಗಳಿಂದ ಕೂಡಿದ ಲೋಕ. ಈ ಲೋಕವನ್ನು ಹೊಂದಲಿಕ್ಕೆ ಸಾಧನ ಈ ಅಗ್ನಿ ಕಾರ್ಯ. ಅಷ್ಟೇ ಅಲ್ಲ, ಪ್ರತಿಷ್ಠಾಂ ಆಶ್ರಯಂ ಜಗತಃ, ವಿರಾಟ ರೂಪನಿಗೆ ಆಶ್ರಯ ಕೊಟ್ಟಂಥ ಸ್ಥಾನ. ತಂ ಏತಂ ಅಗ್ನಿಂ, ಅಂತಹ ಈ ಅಗ್ನಿ ಕಾರ್ಯವನ್ನು, ಮಯಾ ಉಚ್ಯಮಾನಂ, ನನ್ನಿಂದ ಹೇಳಲ್ಪಡುವಂಥ ಈ ಅಗ್ನಿ ಕಾರ್ಯವನ್ನು ವಿದ್ಧಿ, ಚೆನ್ನಾಗಿ ತಿಳಿದುಕೋ. ಇನ್ನೊಂದು ವಿಶೇಷ ಹೇಳ್ತೇನೆ ತಿಳಿದುಕೋ. ಏನು ಈ ವಿರಾಟನ ಸ್ಥಾನ ಎಲ್ಲಿದೆ ಅಂತಂದರೆ, ನಿಹಿತಂ ಗುಹಾಯಾಂ, ಎಲ್ಲರ ಹೃದಯದಲ್ಲಿ ಇವನಿಗೆ ಸ್ಥಾನ ಇದೆ. ಬುದ್ಧೌ ನಿವಿಷ್ಠಂ ಇತ್ಯರ್ಥ, ಅಂತಃಕರಣದಲ್ಲಿ. ಬುದ್ಧವು ಅಂದರೆ ಅಂತಃಕರಣದಲ್ಲಿ, ಎಲ್ಲರ ಅಂತಃಕರಣದಲ್ಲಿ ವಾಸಿಸಿದ್ದಾನೆ ಈ ವಿರಾಟ್ ಪುರುಷ. ಈ ವಿರಾಟ ಪುರುಷ ಎಲ್ಲರ ಹೃದಯದಲ್ಲಿ ವಾಸಿಸಿದ್ದಾನೆ ಅಂದರೆ ಏನು, ಇವನ ವಾಸಸ್ಥಾನ ಯಾವುದು? ಎಲ್ಲರ ಹೃದಯದಲ್ಲಿ, ಎಲ್ಲರ ಹೃದಯವೇ ಇವನ ವಾಸಸ್ಥಾನ. ನೀ ತಿಳ್ಕೊಂಬಿಟ್ರೆ ಸ್ವರ್ಗವನ್ನು ಹೋಗುವುದೇ ಇಲ್ಲ ನೀನು. ಆದರೆ ಯಾರು ತಿಳಿದವರು ತಿಳಿದಿದ್ದಾರೋ ಅವರು ಈ ವಿರಾಟ ಪುರುಷನನ್ನು ತಮ್ಮ ಹೃದಯದಲ್ಲೇ ಕಂಡುಬಿಡ್ತಾರೆ. ಅಷ್ಟು ಮಹತ್ತರವಾದಂತಹ ಲೋಕ ಇದು ಅನ್ನೋದನ್ನು ಇಲ್ಲಿ ಸ್ತುತಿಪರವಾಗಿ ಯಮನು ಹೇಳಿದ್ದಾನೆ. ಅದಕ್ಕಾಗಿ ಒಂದು ಶ್ರುತಿಯ ವಚನ, ಇದಂ ಶ್ರುತೇರ್ವಚನಂ ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕಾಯಾವತೀರ್ವಾ ಯಥಾವಾ ಸ ಚಾಪಿ ತತ್ ಪ್ರತ್ಯವದತ್ ಯಥೋಕ್ತಂ. ಸಚಾಪಿ ತತ್ ಪ್ರತ್ಯವದದ್ಯಥೋಕ್ತಂ ಪ್ರತ್ಯವದದ್ಯಥೋಕ್ತಂ ಅಥಾಸ್ಯ ಮೃತ್ಯುಃ ಪುನರೇವಾಹ ತುಷ್ಟಃ ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕಾ ಯಾವತೀರ್ವಾ ಯಥಾವಾ ಸ ಚಾಪಿ ತತ್ ಪ್ರತ್ಯವದದ್ಯಥೋಕ್ತಂ ತತ್ ಪ್ರತ್ಯವದದ್ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರೇವಾಹ ತುಷ್ಟಃ. ಹೇಳ್ಕೊಳ್ಳಿ ಶುರು ಮಾಡ್ತಾನೆ. ಹೇಳಿರ್ಬೋದು ಸ್ವಲ್ಪ ಸಮಯ, ಅದೆಲ್ಲ ವಿವರಣೆ ವಿವರಣೆಗಳನ್ನು ಕೊಟ್ಟಿರ್ಬೋದು. ಬೀಜ ಮಾತ್ರವಾಗಿ ಇಲ್ಲಿ ಎರಡು ವಾಕ್ಯ ಬರ್ತದೆ. ಲೋಕಾದಿಂ ಅಗ್ನಿಂ, ಸ್ವರ್ಗಲೋಕ, ಸ್ವರ್ಗಾದಿ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅಗ್ನಿ ಕಾರ್ಯವನ್ನು ತಂ ಉವಾಚ ತಸ್ಮೈ ಉವಾಚ ಅವನಿಗೆ ಹೇಳಿಕೊಟ್ಟಿದ್ದಾನೆ. ಹೇಳಿಕೊಟ್ಟ ನಾವು ಪುನಃ ಕರ್ಮಕಾಂಡಗಳಾಗಬೇಕಾಗಿಲ್ಲ. ಆದರೆ ಇಲ್ಲಿ ಆ ವಿವರಣೆಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಇಷ್ಟಿಕ ಅವನಿಗೆ ಕೇಳ್ದ, ಅವನಿಗೆ ಕೊಟ್ಟ. ಅವನನ್ನೇ ಉದ್ದೇಶಿಸಿ ತಮ್ಮ ಉವಾಚ ತಸ್ಮೈ ಉವಾಚ ಅವನಿಗೇನೆ ಹೇಳಿಕೊಟ್ಟ. ಏನೇನು ಹೇಳಿಕೊಟ್ಟ? ಪೂರಾ ಅಗ್ನಿಕಾರಿ ಹೇಳಿಕೊಟ್ಟಿರ್ತಾನೆ, ಅದನ್ನು ಎಟ್ಸೆಟ್ರಾ ಹಾಕ್ಬಿಟ್ಟು ಮುಗಿಸ್ಬಿಡೋಕೀಗ. ಯಾ ಇಷ್ಟಕ, ಎಷ್ಟು ಇಟ್ಟಿಗೆಗಳು, ಯಾವ ತೀರ್ವ, ಆ ಅಷ್ಟು ಇಟ್ಟಿಗೆಗಳನ್ನು ಹೇಗೆ ಜೋಡಿಸಬೇಕು, ಯಥಾವಾ ಹೇಗೆ ಅದನ್ನು ರಚಿಸಬೇಕು, ಹೇಗೆ ಜೋಡಿಸಬೇಕು, ಎಷ್ಟು ಇಟ್ಟಿಗೆಗಳನ್ನು ಉಪಯೋಗ ಮಾಡಬೇಕು, ಅಗ್ನಿಕುಂಡ ಇತ್ಯಾದಿ, ಎಂತಹ ಸಮಿತಿ ಇರಬೇಕು, ಎಂತಹ ತುಪ್ಪ ಇರಬೇಕು, ಎಂತಹ ಮಂತ್ರ ಇರಬೇಕು, ಎಂತಹ ಪಾಯಸ ಇರಬೇಕು, ಯಾವ ದೇವತಾ ಅಲ್ಲಿ ಆಹ್ವಾನ ಮಾಡಬೇಕು, ಯಾರು ಯಜಮಾನರಾಗಬೇಕು, ಎಲ್ಲ ವಿವರಣೆಗಳನ್ನು ಸಹಿತವಾಗಿ ಹೇಳಿಕೊಟ್ಟ. ಉಕ್ತಂ ಯಾ ಇಷ್ಟಕ ಯಾವ ತೀರ್ವ ಯಥಾವ ಉಕ್ತಂ, ಯಾರಿಗೆ ತಸ್ಮೈ ಅವನಿಗೆ ಹೇಳಿಕೊಟ್ಟದ್ದಾಯಿತು. ಸ ಚಾಪಿ ಪ್ರತ್ಯವದತ್, ಇವನು ಏನೇನು ನಚಿಕೇತನ ಹಾಂ ಕರೆಕ್ಟ್, ಇವನು ಏನೇನು ನಚಿಕೇತನ ಹೇಳಿಕೊಟ್ಟನೋ ನಚಿಕೇತ ಹಂಗಂಗೆ ವಾಪಸ್ ಅವನಿಗೆ ಹೇಳಿಬಿಡ್ತ. ಅಂದರೆ ಏಕಪಾಠಿ, ಇವನು ಹೇಳಿದ ತಕ್ಷಣ ಹೇಳಿದ್ದೆಲ್ಲ ಒಪ್ಪಿಸಿಬಿಡ್ತಾನ. ಪ್ರತ್ಯವದತ್ ಪುನಃ ಮತ್ತೆ ಇವನು ರಿಪೀಟ್ ಮಾಡ್ತಾನೆ. ಅವನು ಯಮ ಧಣ್ ಅಂದಿದ್ದು ಬಿಡ್ತಾನೆ. ಅಲ್ಲ ಇವನೇ ಈಗಿನ್ನೂ ಒಂದು ಕ್ಷಣ ಮುಂಚೆ ಹೇಳಿಕೊಟ್ಟಿನಿ, ಆಗಲೇ ಹೇಳಿಬಿಟ್ಟನಲ್ಲ ಇವ. ಯಥೋಕ್ತಂ ಅಥ ಅಸ್ಯ ಮೃತ್ಯು ಪುನರೇವಾಹ ತುಷ್ಟ. ಆವಾಗ ಯಮನಿಗೆ ಭಾರಿ ಆನಂದ ಆಗಿಬಿಡ್ತದೆ. ಪುನಃ ತುಷ್ಟ, ಆಮೇಲೆ ಏನು ಮಾಡ್ತಾನೆ, ಮತ್ತೆ ಏನೋ ಒಂದನ್ನು ಹೇಳ್ತಾನೆ. ಪುನರೇವ ಆಹ, ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಏನು ಹೇಳಲಿಕ್ಕಿರ್ತಾನೆ ಅದು ಮುಂದಿನ ಶ್ಲೋಕದಲ್ಲಿ ನೋಡೋಣಂತೆ. ಲೋಕಾಧಿಂ ಲೋಕಾನಾಂ ಆಧಿಂ ಪ್ರಥಮ ಶರೀರಿ ಶರೀರಿತ್ವಾತ್ ಅಗ್ನಿಂ ತಂ ಪ್ರಕೃತಂ ನಚಿಕೇತಸಾ ಪ್ರಾರ್ಥಿತಂ ಉವಾಚ ಉಕ್ತವಾನ್ ಮೃತ್ಯುಃ ತಸ್ಮೈ ನಚಿಕೇತಸೇ. ಮೃತ್ಯುಃ ತಂ ನಚಿಕೇತಸೇ ತಸ್ಮೈ ನಚಿಕೇತಸೇ ಉವಾಚ. ಆ ಮೃತ್ಯು ದೇವತ ಯಮ ನಚಿಕೇತನನ್ನು ಉದ್ದೇಶಿಸಿ ಉಕ್ತವಾ, ಅವನು ಹೇಳಿಕೊಟ್ಟನು. ಏನು ಹೇಳಿಕೊಟ್ಟನು? ಲೋಕಾದಿಂ. ಏನು ಲೋಕಾದಿಂ? ಲೋಕಾನಾಂ ಆದಿಂ ಲೋಕಾದಿಂ, ಇಲ್ಲ ಲೋಕ ಎಟ್ಸೆಟ್ರಾ ಅಲ್ಲ, ಲೋಕಗಳಲ್ಲಿ ಪ್ರಾರಂಭದ ಲೋಕ ಯಾವುದೋ ಅದು ಸ್ವರ್ಗಲೋಕ. ಲೋಕಾನಾಂ ಆದಿಂ, ಯಾಕ್ರಿಯದನ್ನು ಆದಿ ಅಂತ ಹೇಳಿದರು? ಅದು ಪ್ರಥಮ ಶರೀರಿತ್ವಾತ್ ಅಗ್ನಿಂ, ಅದು ಪ್ರಥಮ ಶರೀರಿತ್ವಾತ್ ಮೊಟ್ಟ ಮೊದಲಿಗೆ ಫಾರ್ಮೇಷನ್ ಆಯಿತಂತೆ ಸ್ವರ್ಗಲೋಕ, ಮೊದಲನೇ ಲೋಕ ಪ್ರಥಮ ಶರೀರಿತ್ವಾತ್ ಮೊಟ್ಟ ಮೊದಲಿಗೆ ಫಾರ್ಮ್ ಆಯಿತು. ಇಂತಹ ಆ ಲೋಕವನ್ನು ಹೊಂದಲಿಕ್ಕಾಗಿ ತಂ ಅಗ್ನಿಂ, ಅದನ್ನು ಹೊಂದುವಂತಹ ಅಗ್ನಿವಿದ್ಯೆಯನ್ನು ತಂ ಪ್ರಕೃತಂ ನಚಿಕೇತಸ ಪ್ರಾರ್ಥಿತಂ ಉವಾಚ. ಯಾವ ನಚಿಕೇತನ ಆ ಲೋಕವನ್ನು ಪ್ರಾರ್ಥಿಸಿದ್ದನೋ ಆ ಲೋಕಕ್ಕೆ ಹೋಗುವ ಅಗ್ನಿ ಕಾರ್ಯವನ್ನು ಯಮನು ಅವನಿಗೇನೆ ಉವಾಚ, ಅವನಿಗೇನೇ ಹೇಳಿಕೊಟ್ಟಿದ್ದಾನೆ. ಈಗ ನಚಿಕೇತಸ ಪ್ರಾರ್ಥಿತಮ್ಮ, ಅದ ನೋಡ್ರಿ ನಚಿಕೇತಸ ಪ್ರಾರ್ಥಿಸಂದ್ರೆ ಏನು? ನಚಿಕೇತನಿಂದ ಕೇಳಲ್ಪಟ್ಟಂತಹ ಪ್ರಾರ್ಥಿಸಲ್ಪಟ್ಟಂತಹ ಆ ಲೋಕಗಳನ್ನು ಹೋಗಿ ಸೇರುವಂತಹ ವಿದ್ಯಾ ಅದು ಅಗ್ನಿವಿದ್ಯಾ. ಆ ಅಗ್ನಿವಿದ್ಯಾ ಇವನಿಗೆ ಗೊತ್ತಿತ್ತು ಯಮನಿಗೆ, ಆದ್ದರಿಂದ ಅವನು ಆ ಯಮನು ಆ ವಿದ್ಯೆಯನ್ನು ಅವನಿಗೆ ಹೇಳಿಕೊಡ್ತಾ ಇದ್ದಾನೆ. ಉಕ್ತವಾನ್ ತಸ್ಮೈ ನಚಿಕೇತಸೇ ಉಕ್ತವಾನ್, ಆ ನಚಿಕೇತನಿಗೇನೆ ಯಾವ ನಚಿಕೇತನ ಪ್ರಾರ್ಥಿಸಿದ್ದನೋ ಅದೇ ನಚಿಕೇತನಿಗೆ ಹೇಳಿಕೊಡ್ತಾ ಇದ್ದಾನೆ. ಕಿಂಚ ಯಾ ಇಷ್ಟಕ ಚೇತವ್ಯಾಹ ಸ್ವರೂಪೇಣ ಯಾವ ತೀರ್ವ ಸಂಖ್ಯಾಯ ಯಥಾವಾ ಚೀಯತೆ ಅಗ್ನಿಃ ಯೇನ ಪ್ರಕಾರೇಣ ಸರ್ವಂ ಏತದ್ ಉಕ್ತವಾನ್ ಇತ್ಯರ್ಥಃ. ಇಷ್ಟೇ ಅಲ್ಲ ಕಿಂಚ ಅಂದರೆ ಇಷ್ಟು ಮಾತ್ರ ಅಲ್ಲ, ಏನು ಹೇಳಿಕೊಡ್ತಾ ಇದ್ದಾನೆ, ಯಾ ಇಷ್ಟಕಾಹ ಚೈತವ್ಯಾಹ, ಎಷ್ಟು ಇಟ್ಟಿಗೆಗಳನ್ನು ಇಲ್ಲಿ ಉಪಯೋಗ ಮಾಡಬೇಕು. ಆವಾಗಿನ ಕಾಲಕ್ಕೆ ಇದೇ ಥರ ಇಟ್ಟಿಗೆ ಇದ್ದು ಅಂತ ಕಾಣಿಸ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಏನಿವೆ. ಎನಿವೇ ಅಂತ ನಾನು ಅಂದಾಗ ಅರ್ಥ ಇಷ್ಟೇ, ಅದು ಮುಖ್ಯವಾದ ವಿಷಯ ಅಲ್ಲ. ಇನ್ನೇನು ನಮ್ಗೆ ಬೇರೆ ಅರ್ಥ ಇಲ್ಲ. ಯಾ ಇಷ್ಟಕ ಚೇತವ್ಯಾಹ, ಎಷ್ಟು ಇಟ್ಟಿಗೆಗಳನ್ನು ಅಲ್ಲಿ ಉಪಯೋಗಿಸಬೇಕು, ಸ್ವರೂಪೇಣ, ಅವುಗಳ ಸ್ವರೂಪ ಹೇಗಿರಬೇಕು, ಇಟ್ಟಿಗೆಗಳ ಸ್ವರೂಪ ಹೇಗಿರಬೇಕು, ಎಷ್ಟಿಂಚು ಉದ್ದ, ಎಷ್ಟಿಂಚು ದಪ್ಪ, ಎಷ್ಟಿಂಚು ಅಗಲ, ಸ್ವರೂಪ. ಹಾಂ, ಯಾವ ತೀರ್ವ, ಎಷ್ಟು ಸಂಖ್ಯಾ ಇರಬೇಕು, ಹೌದೋ ಸಂಖ್ಯಾ ಸಂಖ್ಯಾಯ. ಮತ್ತು ಯಥಾವ ಚೀಯತೆ ಅಗ್ನಿಹಿ, ಮತ್ತು ಅವುಗಳನ್ನು ಹೇಗೆ ಜೋಡಿಸಬೇಕು, ಅಗ್ನಿಯನ್ನು ಹೇಗೆ ಆಹ್ವಾನ ಮಾಡಬೇಕು. ಯಥಾವ ಚೀಯತೆ ಅಗ್ನಿ, ಏನ ಪ್ರಕಾರೇಣ, ಯಾವ ಪ್ರಕಾರದಿಂದ ಅಗ್ನಿಯನ್ನು ಆಹ್ವಾನ ಮಾಡಬೇಕು ಇತ್ಯಾದಿ, ಅದನ್ನು ನೀವು ಅಧ್ಯಯನ ಮಾಡಿಕೊಳ್ಳಿ. ಇತ್ಯಾದಿಗಳನ್ನೆಲ್ಲ ಸರ್ವಂ ಏತದ್ ಉಕ್ತವಾನ್ ಇತ್ಯರ್ಥ. ಸರ್ವಂ ಉಕ್ತವಾನ್, ಇವೆಲ್ಲವನ್ನು ಅವನು ಪೂರ ಅಗ್ನಿ ಕಾರ್ಯವನ್ನು ಹೇಳಿಕೊಟ್ಟು ಬಿಡ್ತಾನೆ. ಸಚಾಪಿ ನಚಿಕೇತ ತನ್ ಮೃತ್ಯುನ್ ಉಕ್ತಂ, ತನ್ ಮೃತ್ಯುನಾ ಉಕ್ತಂ, ತಂ ಮೃತ್ಯುನಾ ಉಕ್ತಂ. ಹಾಂ, ತತ್ ಮೃತ್ಯುನಾ ಉಕ್ತಂ ಯಥಾವತ್ ಪ್ರತ್ಯಯ ಪ್ರತ್ಯಯೇನ ಅವದತ್ ಪ್ರತ್ಯುಚ್ಚಾರಿತವಾನ್. ಇವನು ಫ್ರಂಟ್ ಬೆಂಚ್ ಸ್ಟೂಡೆಂಟ್, ಇವನು ಚಿಕೇತ. ಅವನು ಹೇಳಿಕೊಟ್ಟ ಅದೇ ವಿಷಯವನ್ನು ಸಚಾಪಿ ಸಚ ಅಪಿ ಅದನ್ನೇನೆ ಅಪಿ ಅದನ್ನೇನೆ ನಚಿಕೇತಃ ನಚಿಕೇತನು ತತ್ ಮೃತ್ಯುನಾ ಉಕ್ತಂ, ಅದನ್ನೇನೆ ನಚಿಕೇತನು ಮೃತ್ಯುವಿಗೆ ಹೇಳಿಕೊಡುತ್ತಾನೆ, ಹೇಳಿಕೊಳ್ಳ ರಿಪೀಟ್ ಮಾಡ್ತಾನೆ ಅಂತ. ಹೇಗೆ ಯಥಾವತ್ ಅವನು ಹೇಗೆ ಹೇಳಿಕೊಟ್ಟನೋ ಹಾಗೆಯೇ ಪ್ರತ್ಯಯೇನ ಅವದತ್, ಯಥಾವತ್ ಪ್ರತ್ಯಯೇನ ಅವದತ್, ಅವನು ಹೇಗೆ ಹೇಳಿಕೊಟ್ಟಿದ್ದನೋ ಹಾಗೆಯೇ ಇವನು ಕೂಡ ರಿಪೀಟ್ ಮಾಡ್ತಾನೆ. ಪ್ರತ್ಯುಚ್ಚಾರಿತವಾನ್, ಒಂದೇ ಶಬ್ದ, ಅದು ಒಂದು ಶಬ್ದ ಅರ್ಥ ಮಾಡ್ಕೊಂಬಿಡಿ. ಪ್ರತ್ಯುಚ್ಚಾರಿತವಾನ್, ಅವನು ಹೇಳಿಕೊಟ್ಟ ವಿದ್ಯೆಯನ್ನು ಹಾಗೆಯೇ ಇವನು ಪುನಃ ಉಚ್ಚರಿಸುತ್ತಾನೆ. ಅಥ ತಸ್ಯ ಪ್ರತ್ಯುಚ್ಚಾರಣೇನ ಪ್ರತ್ಯುಚ್ಚಾರಣೇನ ತುಷ್ಟ. ಅವನು ನಚಿಕೇತ ಹಾಗೆ ಪೂರ ಹೇಗಿತ್ತು ಹಾಗೆ ಅದನ್ನು ರಿಪೀಟ್ ಮಾಡಿಬಿಟ್ನೋ, ಪ್ರತ್ಯುಚ್ಚಾರವನ್ನು ಮಾಡಿಬಿಟ್ನೋ, ಇವನು ಮೃತ್ಯು ದೇವತಾ ತಣ್ಣಗಾಗ್ಬಿಡ್ತಾನೆ. ತುಷ್ಟ, ಇಷ್ಟು ಒಳ್ಳೆಯ ಮಗ ಇದ್ದರೂ ಕೂಡ ನನಗಿನ್ನೂ ಅದು ಪ್ರಶ್ನೆ ಹಾಗೆ ಬರ್ತಾ ಇದೆ. ಆ ಸರ್ವಜಿತ ಹೋಮ ಏನು ಮಾಡಿದ, ಆ ಹೋಮದಲ್ಲಿ ಇವನಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅವನು? ಉಪನಯನಾಗಿದ್ದಿಲ್ಲ ಅಂತ ನಾವು ಇಂಟರ್ಪ್ರಿಟೇಷನ್ ಕೊಟ್ಟೇವೆ. ಯಾಕಂದರೆ ಅಲ್ಲಿ ಹೋಗಿದ್ದಿಲ್ಲ ಅಂತ ತಿಳ್ಕೊಂಡು ನಾವು ಉಪನಯನ ಆಗಿಲ್ಲ ಅಂತ ನಿರ್ಣಯಕ್ಕೆ ಬಂದ್ವಿ. ಅದೆಲ್ಲ ಆಯಿತು. ಕ್ಲಾಸ್ ಒನ್ ಹೇಳಿಕೊಟ್ಟಿದ್ದನ್ನೆಲ್ಲ ಯಥಾ ಪ್ರಕಾರ ರಿಪೀಟ್ ಮಾಡ್ತಾನೆ ಅಂತಂದರೆ ಅವನು ಎಷ್ಟು ಮೆಮೊರಿ ಎಷ್ಟು ಚೆನ್ನಾಗಿರ್ಬೋದು, ಗ್ರಾಸ್ಪಿಂಗ್ ಎಷ್ಟು ಚೆನ್ನಾಗಿರ್ಬೋದು. ಇಂಥವನನ್ನು ಉಪನಯನ ಮಾಡೋದನ್ನೇ ದೂರ ಯಾಕೆ ಕೊಡಿಸಿದ್ದ? ಅದಕ್ಕೆ ನೀವು ಬಾಕಿಗಳ ಜೊತೆ ಮಿಂಗಲ್ ಆಗೋದಿಲ್ಲ ಬಾ ಅಂತೇಳಿ ಇದ್ರೂ ಇರ್ಬೋದು. ಅಥವಾ ಅಲ್ಲಿ ಅಗ್ನಿ ಕಾರ್ಯಕ್ಕೆ ಕೂಡಿಸಿಕೊಂಡಾಗ ಅಲ್ಲಿ ಏನಿದೆ ಇವ ಅಬ್ಜೆಕ್ಷನ್ ಸನ್ನ ತುಷ್ಟ ಸನ್ ಮೃತ್ಯು ಪುನರೇವ ಆಹ. ಏನು ವರತ್ರಯ ವ್ಯತಿರೇಕೇಣ ಅನ್ಯಂ ವರಂ ದೀತ್ಸು. ಮೂರು ವರ ಕೊಡ್ತೀನಿ ಅಂತ ಹೇಳಿದ್ದ, ಆ ಮೂರು ವರಗಳಿಗೆ ಸಂಬಂಧ ಇಲ್ಲದೇ ಇದ್ದಂತಹ ಇನ್ನೊಂದು ವರವನ್ನು ದೀತ್ಸು ಕೊಡುವಂಥವನಾಗಿದ್ದಾನೆ. ಯಾರು? ಯಮ. ಇಂತಹ ಬುದ್ಧಿ ಹಾಕುವಂಥವನಿಗೆ ಮನೆಗೆ ತುಷ್ಟ ಖುಷಿಯಾಗಿದ್ದಾನೆ. ಯಾವ ವಿಷಯದಲ್ಲಿ ಖುಷಿಯಾಗಿದ್ದಾನೆ? ಪುನಃ ರಿಪೀಟ್ ಮಾಡಿದ ಅವನ ಮೇಧಾಶಕ್ತಿಗೆ, ಅವನ ಜ್ಞಾಪಕ ಶಕ್ತಿಗೆ, ಅವನ ಬುದ್ಧಿಶಕ್ತಿಗೆ ಮಾರು ಹೋದಂತಹ ಯಮನು ಅವನನ್ನು ಉದ್ದೇಶಿಸಿ ಪುನಃ ಇನ್ನೊಂದು ಅನ್ಯಂ ವರಂ ಬೇರೇನೇ ಒಂದು ವರವನ್ನು ಅವನಿಗೆ ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ದಿತ್ಸುಹು ಕೊಡುವಂಥವನಾಗಿದ್ದಾನೆ. ಮತ್ತು ಅದಕ್ಕಾಗಿ ಹೇಳ್ತಾನೆ ಕಥಂ ತದ್ಬ್ರವೀತ ತಮಬ್ರವೀತ ಪ್ರಿಯಮಾಣಃ ಮಹಾತ್ಮ ವರಂ ತವ ಇಹ ಅದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿಃ ತವೈವ ನಾಮ್ನಾ ಭವಿತಾಯಮಗ್ನಿಃ ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗೃಹಾಣ ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇವ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿಃ ಶೃಂಕಾಂ ಚೋ ಮಾಂ ಅನೇಕ ರೂಪಾಂ ಗೃಹಾಣ. ತಮಬ್ರವೀತ್ ಅವನನ್ನು ಉದ್ದೇಶಿಸಿ ಯಮನು ಹೇಳ್ತಾನೆ ಪ್ರಿಯಮಾಣ ನನ್ನನ್ನು ಸಂತುಷ್ಟಪಡಿಸಿದಂತಹ ಈ ಮಹಾತ್ಮ ಬ್ರಾಹ್ಮಣ ಪುತ್ರನಿಗೆ ಯಮ ಏನು ಹೇಳ್ತಾ ಇದ್ದ, ಅದು ಸಂಬೋಧನೆ ಮಾಡ್ತಾ ಇದ್ದ ಅವನಿಗೆ. ಓ ಮಹಾತ್ಮ, ನೀನು ಸಾಮಾನ್ಯನಲ್ಲಪ್ಪ, ನೀ ಮಹಾತ್ಮನಿದ್ದೀಯ. ವರಂ ತವ ಇಹ ಅದ್ಯ ದದಾಮಿ ಭೂಯ, ಮತ್ತೆ ನಿನಗೊಂದು ವರ ಕೊಡ್ತೀನಿ ಭೂಯ, ಮತ್ತೆ ಪುನಃ ದದಾಮಿ ಕೊಡುತ್ತೇನೆ ತವ ನಿನಗೆ ಇಹ ಈಗ ಅದ್ಯ ಈಗ ಇವತ್ತು ಈಗಲೇ ಒಂದು ಇನ್ನೊಂದು ವರವನ್ನು ನಿನಗೆ ಕೊಡುತ್ತೇನೆ. ಏನದು ವರ? ಅದರೊಳಗೆ ಮತ್ತೆ ಎರಡು ಭಾಗ ಮಾಡೋಣ. ಆ ವರ ಕೊಡೋದು ಎಕ್ಸ್ಟ್ರಾ ವರ, ಅದು ಬೋನಸ್ ವರ. ಆ ಬೋನಸ್ ವರದೊಳಗೆ ಎ ಬಿ ಎರಡು ಮಾಡ. ಮೊದಲನೇದು ಏನಪ್ಪ ಅಂದರೆ ತವೈವ ನಾಮ್ನ ಅಯಂ ಅಗ್ನಿಹಿ ಭವಿತಾ, ಅಯಂ ಅಗ್ನಿಹಿ ತವೈವ ನಾಮ್ನ ಭವಿತಾ. ಈ ಅಗ್ನಿ ಕಾರ್ಯ ಇನ್ನು ಮುಂದೆ ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಲಿ, ನಾನು ಕೊಟ್ಟದ್ದು ಅಗ್ನಿವಿದ್ಯ, ಆದರೆ ಇದು ಏನು ಅಗ್ನಿವಿದ್ಯ ಅಂತ ಯಾರಾದರೂ ಮರ್ತ್ಯಲೋಕದಲ್ಲಿ ಮಾತಾಡಿದರೆ ಇದು ಯಾವ, ಇದು ನಚಿಕೇತಾಗ್ನಿ ಅಂತ ಪ್ರಸಿದ್ಧವಾಗ್ತದೆ. ತವೈವ ನಾಮ್ನ ಭವಿತ ಅಯಂ ಅಗ್ನಿಹಿ, ಇದು ಎ. ಇನ್ನು ಬಿ ಪಾರ್ಟ್ನೊಳಗೆ ತನ್ನ ಕೊರಳಲ್ಲಿ ಒಂದು ರತ್ನಹಾರ ಇರ್ತದೆ. ರತ್ನಹಾರ ಅವನ ಕೊರಳಲ್ಲಿರ್ತದೆ, ಯಮನ ಕೊರಳಲ್ಲಿರ್ತದೆ. ಆ ಹಾರವನ್ನು ತೆಗೆದು ಶೃಂಕಾಂಚ ಇಮಾಂ ಶೃಂಕಾಂಚ, ಈ ಕಂಠಾಹಾರವನ್ನು ಅನೇಕ ರೂಪಾಂ ಗೃಹಾಣ, ಇದು ಅನೇಕ ರೂಪಗಳನ್ನು ಹೊಂದುತ್ತಾ ಇರ್ತದೆ, ರೂಪಾಂತರ ಆಗ್ತಾ ಇರ್ತದೆ. ಈ ಶೃಂಕಾಂ, ಈ ಮಾಲಾ ಏನಿದೆ ಇದರ ವಿಶೇಷತ, ನಿನ್ನ ಆಶೆಗಳಿಗೆ ತಕ್ಕಂತೆ ಇದು ತನ್ನ ಬಣ್ಣವನ್ನು ಬದಲು ಮಾಡ್ತಾ ಇರ್ತದೆ. ಅನೇಕ ರೂಪಾಂ ಇಮಾಂ ಅನೇಕ ರೂಪಾಂ ಶಂಕಾಂಚ ಗೃಹಾಣ, ತಗಳಪ್ಪ ಕೊಳ್ಳಾಗಿನ ಹಾರ ತೆಗೆದು ತಕ್ಕ, ಇದು ನಾನು ಕೊಡ್ತೇನೆ, ಇದು ಸಾಮಾನ್ಯ ಹಾರ ಅಲ್ಲ. ನಿನ್ನ ಎದುರಿಗಿರುವ ವ್ಯಕ್ತಿ ಅಥವಾ ನೀನು ಹೇಗೆ ಹೇಗೆ ಆಶೆಗಳನ್ನು ಬದಲಿಸ್ಕೊಳ್ತಾ ಹೋಗ್ತೀಯೋ, ಹಾಗಾಗಿ ಈ ರತ್ನಹಾರ ಏನಾಗ್ತದೆ, ತನ್ನ ಬಣ್ಣವನ್ನು ಬದಲಿಸ್ತಾ ಹೋಗ್ತದೆ. ಹೌದು, ಅನೇಕ ರೂಪ ಅನೇಕ ರೂಪಗಳಲ್ಲಿ ಬದಲಾವಣೆ ಆಗ್ತದೆ ಗೃಹಾಣ. ಅದನ್ನು ನೀನು ತಗೋ ತಗೋ ಅಂತ. ಓಶಃ ಇವನು ಅಂದ್ಕೊಂಡಿರ್ಬೋದು, ಏನು ಮೂರು ವರ ಮುಗಿದು, ಮೂರು ವರ ಕೊಡ್ತೀನಿ ಅಂತ ಹೇಳಿದ್ದ, ಮೂರು ವರ ಮುಗಿದು ಇನ್ನು ನನ್ನ ಸೇವಾ ಪ್ರಾರಂಭ ಮಾಡುವಂಥ ಸಮಯ ಬಂತೀಗ ಅಂತ ಅನ್ಕೋತಾನೆ. ಅಷ್ಟಕ್ಕೇ ಅವನು ಯಮ ಏನಂತಾನೆ, ಹಾಂ ಈಗ ಕೇಳಪ್ಪ ನಿನ್ನ ಮೂರನೇ ವರ ಅಂತಾನೆ. ಕೊಟ್ಟಿರಲು ಈಗ ಮೂರನೇ ವರ, ಅದು ನಾನು ಇಷ್ಟಪಟ್ಟು ಕೊಟ್ಟದ್ದು, ಆ ಮೊದಲನೇ ಮೂರರಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ, ನಾನು ಇಷ್ಟಪಟ್ಟು ಕೊಟ್ಟಂಥದ್ದು. ಹೀಗಾಗಿ ನೀನು ಕೇಳುವ ಮೂರನೇ ವರ ಇನ್ನೂ ಬಾಕಿ ಹಾಗೆ ಇದೆ, ಅದನ್ನು ಕೇಳಿಕೋ ಅಂತ ಮುಂದೆ ಹೇಳ್ತಾನೆ ಭಾಷ್ಯ. ತಂ ನಚಿಕೇತ ಸಂ ಅಬ್ರವೀತ ಪ್ರಿಯಮಾಣಃ ಶಿಷ್ಯ ಯೋಗ್ಯತಾ ಪಶ್ಯನ್ ಪ್ರಿಯಮಾಣಃ ಪ್ರೀತಿಂ ಅನುಭವತ ಮಹಾತ್ಮ ಕ್ಷುದ್ರ ಬುದ್ಧಿ ಬುದ್ಧಿರ್ವರಂ ತವ ಚತುರ್ಥಂ ಇಹ ಪ್ರೀತಿ ನಿಮಿತ್ತಂ ಅದ್ಯ ಇದಾನೀಂ ದದಾಮಿ ಭೂಯಃ ಪುನಃ ಪ್ರಯಚ್ಛಾಮಿ. ಅಕ್ಷುದ್ರ ಬುದ್ಧಿವರಂ, ಅದು ಕ್ಷುದ್ರ ಬುದ್ಧಿರ್ವರಮಲ್ಲ, ಅಕ್ಷುದ್ರ ಬುದ್ಧಿರ್ವರಂ. ಕ್ಷುದ್ರ ಬುದ್ಧಿಯಿಂದ ಮೇಲೆ ಎದ್ದವನಿಗೆ ಅಕ್ಷುದ್ರ ಬುದ್ಧಿವಾ ಅಂದರೆ, ಸಿಲ್ಲಿ ಲೈಫ್ ಸ್ಟೈಲ್ ಅಲ್ಲ ನಚಿಕೇತ, ಎಲ್ಲ ಕ್ಲಾಸಿಕ್ ಲೈಫ್ ಸ್ಟೈಲ್ ಅವನು. ಅದಕ್ಕೆ ನಚಿಕೇತ ಅಂತ ಹೆಸರು ಇಟ್ಟಿತ್ತು. ಹೆಸರು ಇಟ್ಟದಕ್ಕೆ ಹಂಗಾಗೇನೋ, ಏನವ ಹಂಗಿದ್ದ ಅನ್ನೋದು ಹೆಸರು ಇಟ್ಟು ನನಗೂ ನೆನಪಿಲ್ಲ, ಆದರೆ ಕ್ಲಾಸಿಕ್. ಅದಕ್ಕೆ ಭಾರಿ ಸುಂದರವಾದ ಶಬ್ದ ಅಕ್ಷುದ್ರ ಬುದ್ಧಿರ್ವರಂ. ಶ್ರೇಷ್ಠನು ಎಷ್ಟು ಎಂದು, ವರಂ ಅಂದರೆ ಶ್ರೇಷ್ಠ. ಎಂಥ ಶ್ರೇಷ್ಠತ, ಕ್ಷುದ್ರ ಬುದ್ಧಿಗಳನ್ನು ಮೀರಿದ ಶ್ರೇಷ್ಠತೆ ಇವನಲ್ಲಿದೆ. ಸಿಲಿ ಲೈಫ್ ಸ್ಟೈಲ್ ಅಲ್ಲ, ಚಾಕ್ಲೇಟ್ ಬಿಸ್ಕಿಟ್ ಬೇಕಂತ ಕೇಳೋರಲ್ಲ, ಒಂಗಿಲೇವ ಮೊಬೈಲ ಕೇಳೋರು, ಯಾ ಇವರೆಲ್ಲ ಸ್ಪೆಷಲ್ ಇರ್ತಾರೆ, ಎಲ್ಲ ಮಕ್ಕಳು ಇವೆಲ್ಲ ಏನವೇ ಭಾರಿ ಸ್ಪೆಷಲ್ ಮಕ್ಕಳು. ನಮ್ಮ ಭಾರತಕ್ಕೆ ಒಂದಿಲ್ಲ ಒಂದು ದಿವಸ ಗ್ರೇಟ್ ಕಾಂಟ್ರಿಬ್ಯೂಟರ್ಸ್ ಆಗ್ತಾರೆ. ಉಪನಿಷತ್ ಮಾತಾಡ್ತಾ ಇದ್ದೀನಿ, ನನ್ನ ಮಾತು ವ್ಯರ್ಥ ಹೋಗೋದಿಲ್ಲ. ಇವರೆಲ್ಲ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಗ್ತಾರಮ್ಮ ಭಾರತಕ್ಕೆ, ಒಳ್ಳೆ ಕೊಡುಗೆಯನ್ನು ಕೊಡ್ತಾರೆ ಇವರು. ಅಮೇಝಿಂಗ್, ಎಕ್ಸ್ಟ್ರಾರ್ಡಿನರಿ ಇವರೆಲ್ಲ ಮಕ್ಕಳು. ನಚಿಕೇತ ನೋಡ್ರಿ, ಈಗ ಅಲ್ಲಿಂದ ತೊಗೊಂಡು ಬರ್ತಾನೆ ಏನು ಅಗ್ನಿವಿದ್ಯಾ ತಗೊಳ್ಳು, ಎಲ್ಲರಿಗೂ ವೀಸಾ ಕೊಡ್ತೀವಿ, ಹೋಗ್ರಿ ಸ್ವರ್ಗಕ್ಕೆ, ಆನಂದ ಪಡ್ರಿ, ಸ್ವರ್ಗ ಆನಂದವನ್ನು ಅನುಭವಿಸ್ರಿ ಅಂತ. ತನಗೇನು ಬೇಕೋ ಅದು ಸಿಕ್ತು, ಮೋಕ್ಷ ಬೇಕಾಗಿತ್ತು. ಒಬ್ಬರು ವಾಪಸ್ ಕೇಳೋದಿಲ್ಲ ಅವನಿಗೆ, ನೀನು ಯಾಕೆ ಸ್ವರ್ಗಕ್ಕೆ ಹೋಗಲಿಲ್ಲ ಅಂತ ಒಬ್ಬರು ಕೇಳೋದಿಲ್ಲ. ಅವನಿಗೆ ಸ್ವಲ್ಪ ಸ್ವರ್ಗ ಸಿಕ್ಕರೆ ಸಾಕಾಗಿರ್ತದೆ, ಇವನಿಗೆ ಯಾಕೆ ಕೇಳಿಕ್ಕೆ ಹೋಗ್ತಾರೆ ನೀನು ಯಾಕೆ ಸ್ವರ್ಗಕ್ಕೆ ಹೋಗಲಿಲ್ಲ ಅಂತೇಳಿ. ಹಾಂ, ಆಯಿತು, ಇವನು ಎಲ್ರಿಗಾಗಿ ಕೇಳ್ದ, ಬಂದ, ಅವ್ರಿಗೆ ಕೊಟ್ಟ. ನಾವು ತೊಗೊಂಡವ್ರು, ಅಗ್ನಿವಿದ್ಯೆ ತೊಗೊಂಡವ್ರು, ಇವನಿಗೆ ಕೇಳಬೇಕೇ ಇಲ್ಲ. ನೀ ಹೋಗಿದ್ದೀನಪ್ಪ ಸ್ವರ್ಗಕ್ಕೆ, ನೀ ನಮಗೆ ಯಾಕೆ ಕೊಡ್ಲಿಕ್ಕೆ ಕೊಡು, ತೊಂದರೆ ಇಲ್ಲ, ನೀನು ನಡಿ ನಮ್ಮ ಜೊತೆ. ಹಂಗೆ ಕೇಳಿದ್ರೆ ಅವ ಹೇಳ್ತಿದ್ದ, ನನಗೇನು ಬೇಕಾಗಿತ್ತು ಅದು ನನಗೆ ಸಿಕ್ಬಿಡ್ತು. ಮೂರನೇ ವರ, ಮೋಕ್ಷ ಬೇಕಾಗಿತ್ತು, ಆ ಮೋಕ್ಷ ಉಪದೇಶ ಸಿಕ್ಬಿಡ್ತು. ನಿಮಗೇನು ಬೇಕಾಗಿತ್ತು ಅದನ್ನು ತೊಗೊಂಬಂದಿನಿ, ತಗೊಳ್ರಿ, ಹಂಚಿಕೊಳ್ರಿ ಎಲ್ಲರೂ. ಹಾಂ, ತಮ್ ನಚಿಕೇತ ಸಂ ಅಬ್ರವೀತ ಪ್ರಿಯಮಾಣ ಶಿಷ್ಯ ಯೋಗ್ಯತಾಂ, ವಿಶೇಷವಾದ ಯೋಗ್ಯತಾ ಇವನಲ್ಲಿ ಇದ್ದರಿಂದಾಗಿ ಶ್ರೇಷ್ಠ ಶಿಷ್ಯನು ಅನಿಸಿಕೊಂಡಿದ್ದಾನೆ. ಆ ಶ್ರೇಷ್ಠತೆಯನ್ನು ಪಶ್ಯನ್ ಅವನಲ್ಲಿ ಕಂಡುಕೊಂಡಂತಹ ಯಮ ಪ್ರಿಯಮಾಣ ಅತ್ಯಂತ ತುಷ್ಟನಾಗಿದ್ದಾನೆ. ಪ್ರೀತಿಂ ಅನುಭವತ, ಹೌದೋ, ಪ್ರೀತಿಂ ಅನುಭವನ್, ಅವನಲ್ಲಿ ಪ್ರೇಮವನ್ನು ಪ್ರೀತಿಯನ್ನು ಅನುಭವಿಸಿದಂಥವನಾಗಿ ಏನು ಹೇಳ್ತಾನೆ, ಮಹಾತ್ಮ ಅಕ್ಷುದ್ರ ಬುದ್ಧಿರ್ವರಂ. ಏನು ವಿಶೇಷತ ಅಂದರೆ, ಇವನು ಸಿಲ್ಲಿ ಬುದ್ಧಿಯಿಂದ ಕೂಡಿದವನಲ್ಲ, ಕ್ಷುದ್ರವಾದ ವಿಷಯಗಳನ್ನು ಇಚ್ಛಿಸುವನಲ್ಲ. ಕ್ಷುದ್ರವಾದ ವಿಷಯಗಳು, ನಂಗೆ ಗೋಲಿ ಕೊಡಿಸು, ಗಾಳಿಪಟ್ಟ ಹಾರಿಸ್ತೀನಿ, ಇವೆಲ್ಲ ಬೇಡ ಅವನು, ಅವಮಗಲಿ ವಿಮಾನನ ಹಾರಿಸೋ, ಗಾಳಿಪಟ ಹಾರಿಸೋವಲ್ಲ, ವಿಮಾನ ಹಾರಿಸೋ ಅಂದರೆ ಅಷ್ಟು ಭಾರಿ ವಿಶೇಷತೆ ಅವನಲ್ಲಿ ಕಂಡುಕೊಂಡು. ಬುದ್ಧಿರ್ವರಂ ತವ ಚತುರ್ಥಂ, ನೋಡಪ್ಪ ನಿನಗೆ ಈ ನಾಲ್ಕನೆಯ ಪ್ರೀತಿ ನಿಮಿತ್ತ ನನಗೆ ನನ್ನಲ್ಲಿ ಉಂಟಾದ ಪ್ರೀತಿಯನ್ನು ದ್ಯೋತಕ ಮಾಡಿಕೊಂಡು ಅದ್ಯ ಇವತ್ತು ಈಗ ಇದಾನೀ ನಿನಗೆ ದದಾಮಿ ಕೊಡುತ್ತೇನೆ, ಈಗ ಕೊಡ್ತೀನಿ. ಸೋಚಿಕೆ ದೇಗ ನಹಿ, ಬಾದ್ಮೆ ಆಜಾವ್ ದೇಖೆಂಗೆ ನಹಿ, ಕಲ್ ದೇಖೆಂಗೆ ನಹಿ, ಅದ್ಯ ಇವತ್ತ ಇದಾನೀ ಈಗಲೇ, ಎರಡು ಶಬ್ದ ಬಂದವರು, ಅದ್ಯ ಇದಾನೀ ದದಾಮಿ ಭೂಯ ದದಾಮಿ. ತುಂಬ ಮತ್ತೊಂದ್ಸಲ, ಏನು ಭೂಯ, ನಾನು ಮೂರು ವರ ಕೊಟ್ಟೇನಿ ಅಲ್ಲದೆ ಮತ್ತೆ ಒಂದು ವರವನ್ನು ಕೊಡುತ್ತೇನೆ. ಪುನಃ ಪ್ರಯಚ್ಛಾಮಿ ತವೈವ ನಚಿಕೇತಸಃ ನಾಮ್ನಾ ಅಭಿಧಾನೇನ ಪ್ರಸಿದ್ಧ ಭವಿತ ಮಯಾ ಉಚ್ಯಮಾನಃ ಅಯಂ ಅಗ್ನಿಃ ಮಯಾ ಉಚ್ಯಮಾನಃ ಅಯಂ ಅಗ್ನಿಃ ಮಾನಃ ಉಚ್ಯಮಾನಃ ನಾವು ಬಿಡಿಸ್ತೇವಲ್ಲ, ಹೇಯ್ ಮಯಾ ಉಚ್ಯಮಾನಃ, ಮಯಾ ಅಂದ್ರೆ ನನ್ನಿಂದ, ಉಚ್ಯಮಾನ ಅಂದ್ರೆ ಹೇಳಲ್ಪಟ್ಟಂತಹ, ಅಯಂ ಅಂದ್ರೆ ಈ ಅಗ್ನಿ, ಅಗ್ನಿ ಕಾರ್ಯ, ನನ್ನಿಂದ ಹೇಳಲ್ಪಟ್ಟಂತಹ ಈ ಅಗ್ನಿ ಕಾರ್ಯ, ಇದು ಲೆಟ್ ಇಟ್ ಬಿಕಮ್ ಫೇಮಸ್, ಪ್ರಸಿದ್ಧ ಭವಿತ. ನಾನು ನಿನಗೇನು ಈ ಅಗ್ನಿ ಕಾರ್ಯ ಹೇಳಿಕೊಟ್ಟಿದ್ದೀನಿ, ಅಗ್ನಿ ಕಾರ್ಯ ಇದು ಪ್ರಸಿದ್ಧವಾಗಬೇಕು ಮರ್ತ್ಯಲೋಕದೊಳಗೆ, ಇದು ಪ್ರಸಿದ್ಧವಾಗುತ್ತದೆ, ವಾಗಬೇಕಷ್ಟೇ ಅಲ್ಲ ವಾಗುತ್ತದೆ, ಪ್ರಸಿದ್ಧವಾಗುತ್ತದೆ. ಆದರೆ ಯಾರ ಹೆಸರಿನಿಂದ ಪ್ರಸಿದ್ಧವಾಗ್ತದೆ, ಯಮನು ಕೊಟ್ಟಿದ್ದರಿಂದಾಗಿ ಯಮಾಗ್ನಿ ಅಂತಾಗಬೇಕು. ಯಮಾಗ್ನಿ ಅಂತಾಗುವುದಿಲ್ಲ. ಇದು ಯಾರಿಂದಾಗ್ತದೆ? ನಚಿಕೇತಾಗ್ನಿ ಅಂತ ಪ್ರಸಿದ್ಧವಾಗ್ತದೆ. ತವೈವ ನಾಮ್ನ ನಚಿಕೇತ ಸಹ ನಾಮ್ನ ಅಭಿಧಾನೇನ. ನಚಿಕೇತಾಗ್ನಿ ಎಂದೇ ಇನ್ಮೇಲೆ ಇದಕ್ಕೆ ಪ್ರಸಿದ್ಧಿ ಸಿಗ್ತದೆ. ಕಿಂಚ ಅಷ್ಟೇ ಅಲ್ಲ, ಈ ಬಿ ಪಾರ್ಟಿಗೆ ಅದು ಎ, ಇದು ಬಿ. ಯಾವುದ್ರೊಳಗೆ? ನಾಲ್ಕನೇದ್ರೊಳಗೆ ಎ ಆ್ಯಂಡ್ ಬಿ, ಬಿ ಪಾರ್ಟ್. ಏನೋ ಇಷ್ಟೇ ಅಲ್ಲ. ಶೃಂಕಾಂ ಶಬ್ದವರ್ತಿಂ ರತ್ನಂ ರತ್ನಮಿ ರತ್ನಮಯಿಂ ಮಾಲಾಂ ಇಮಾಂ ಅನೇಕ ರೂಪಾಂ ವಿಚಿತ್ರಾಂ ಗೃಹಾಣ ಸ್ವೀಕುರು. ತಗೊಳ್ಳಪ್ಪ, ನನಗೆ ಕೊಳ್ಳಾಗಿದ್ದು ಒಂದು ರತ್ನಮಾಲ ಕೊಡ್ತೀನಿ ತಗೋ. ರತ್ನಮಾಲ? ಏನು ರತ್ನಮಾಲ ಅದು? ಈಗ ಕ್ಷುದ್ರ ಬುದ್ಧಿ ಅಲ್ಲ ಅವ, ಅಕ್ಷುದ್ರ ಬುದ್ಧಿ ಅವ. ಸುಮ್ಮನೆ ಒಂದು ಹಾರ ಹೆಂಗೆ ತೆಗೆದುಕೊಟ್ರೆ ಭಾಳ ಚುಸ್ತಿತ್ತು ಅಂತ ಕಾಣಿಸೋದಕ್ಕೆ ಕೊಟ್ಟಾನ ಅಂತ ಹೋಗೋದು ನಾವು. ಇದೆಲ್ಲ ಬೇಡ ಬುದ್ಧಿ. ಅದು ಏನದು? ಎಂಥ ಮಾಲ? ಅನೇಕ ರೂಪ, ಅನೇಕ ರೂಪವನ್ನು ಧರಿಸುವಂತಹ ವಿಶೇಷವಾದ ಮಾಲ. ಓ, ಏನು ಅನೇಕ ರೂಪ? ವಿಚಿತ್ರ, ಇದು ಆಶ್ಚರ್ಯಕರವಾದಂತಹ ವಿಚಿತ್ರವಾದಂತಹ ಮಾಲ. ಈ ಮಾಲ ತಗೋ. ಗ್ರಹಾಣ, ಎದ್ರ ಮಾಲ ಇದು? ರತ್ನಮಯಿಂ ಮಾಲ. ಶಬ್ದವತೀಂ ರತ್ನಮಯೀಂ ಮಾಲ, ಅದು ಶಬ್ದ ಮಾಡ್ತಿರ್ತದಂತೆ. ಗೊತ್ತಾಯ್ತಲ್ಲ, ಶಬ್ದವತೀಂ ಅದು ಶಬ್ದ ಮಾಡ್ತಿರ್ತದೆ. ಹೊಸ ಒಳಗೆ ಎಲೆಕ್ಟ್ರಾನಿಕ್ ಇದೆ ಇಟ್ಟಿರ್ತಾರೆ ಕಾಣಿಸ್ತದೆ. ಮತ್ತು ಪವರ್ ನೀವು ಹಾಕ್ಕೊಂಡು ಕೊಳ್ಳಿ, ಸನ್ಲೈಟ್, ಆ ಸನ್ಲೈಟ್ ಸೋಲಾರ್ ಪವರ್, ಅದು ತಾನ ಚಾರ್ಜ್ ಆಗ್ತಿರ್ತದೆ. ಒಳಗೆ ಒಂದು ಎಲೆಕ್ಟ್ರಾನಿಕ್ ಚಿಪ್ ಕೊಡಿಸಿರ್ತಾರೆ, ಅದು ಎಲ್ಲ ರತ್ನಗಳಿಂದ ಅದೊಂದು ರತ್ನ ಥರ ನಂಗೆ ಕಾಣಿಸ್ತಿರ್ತದೆ. ಅತ್ಯಂತ ಶೈನಿಂಗ್ ಫಳ ಫಳ ಹೊಳಿತಿರ್ತದೆ ಇಡೀ ರತ್ನ ಮಾಲ. ಯಾರಿಗೂ ಗೊತ್ತು ಸಹಿತ ಆಗೋದಿಲ್ಲ ಚಿಪ್ಪಲ್ಲಿ ಕುಡಿಸ್ಯಾರ ಅಂಥೇಳಿ. ಮತ್ತು ಪವರ್ ಎಲ್ಲಿಂದ ಸಪ್ಲೈ ಆಗ್ತದೆ ಅದು ಕೂಡ ಗೊತ್ತಾಗೋದು, ಈಗೆಲ್ಲ ಸೋಲಾರ್ನಿಂದ ನಡೀತಿರ್ತದೆ. ಆ ಶಬ್ದ ಹೇಗೆ ಉಪಯೋಗ ಮಾಡ ನೋಡ್ರಿ, ಆಗಿನ ಕಾಲಕ್ಕೆ, ಶಂಕರರ ಕಾಲಕ್ಕೆ. ಕಿಂಚ ಶೃಂಕಾಂ ಶಬ್ದವತಿಂ, ಹೌದು ವತಿಂ ಹೌದಲ್ಲ, ಅದು ಶಬ್ದವತಿಂ ಶೃಂಕಾಂ, ಶಬ್ದವನ್ನು ಮಾಡುತ್ತಿರುವಂತಹ ಮಾಲಾ ಶೃಂಕಾಂ ರತ್ನಮಯಿಂ ಶಬ್ದವತೀಂ ಶೃಂಕಾ. ಮತ್ತೊಂದು ವಿಶೇಷಣ, ಶಬ್ದವತೀಂ ರತ್ನಮಯೀಂ, ರತ್ನಗಳಿಂದ ಕೂಡಿದಂತಹ. ಮತ್ತು ಮಾಲಾಂ ಇಮಾಂ ಅನೇಕ ರೂಪ, ಅನೇಕ ರೂಪಗಳನ್ನು ಧರಿಸುವಂತಹ ಮಾಲಾ. ಅವು ಅನೇಕ ರೂಪ ಮತ್ತು ಹೆಂಗೆಂದರೆ ವಿಚಿತ್ರಾಂ, ಆಶ್ಚರ್ಯಕರವಾದಂಥ ಮಾಲಾ. ಹಾ ಅಂದಿರಬೇಕು ಯಾರಾದರೂ ನೋಡಿದ್ದಾರೆ, ಅಷ್ಟು ಆಶ್ಚರ್ಯಕರವಾದಂಥ ಮಾಲ. ಯಾರೇ ಇರಲಿ, ಗೃಹಾಣ ಸ್ವೀಕುರ್ ತಗೋ, ಲೆಟ್ ಯು ಹ್ಯಾವ್ ದಿಸ್ ವಿತ್ ಯು ಅಂತ ಅವನು ಕೊರಳಿಗೆ ಹಾಕಿಬಿಡ್ತಾನೆ. ಯದ್ವಾ ಶೃಂಕಾಂ ಅಕುತ್ಸಿತಾಂ ಗತಿಂ ಕರ್ಮಮಯಿಂ ಗೃಹಾಣ. ಈ ಮಾಲ ಅಕುತ್ಸಿತ, ಕುತ್ಸಿತ ಅಂದರೆ ಕ್ಷುದ್ರ ಬುದ್ಧಿ, ಕುತ್ಸಿತ ತುಚ್ಛ. ಅಕುತ್ಸಿತ ಅಂತಂದರೆ ಇದು ಉಚ್ಚ ಮಟ್ಟದ್ದು, ಶ್ರೇಷ್ಠವಾದದ್ದು ಅಂತರ್ಥ. ಹಾಂ, ನಾನು ಇನ್ನೇನು ನಿನಗೆ ಹೇಳೋದಿಲ್ಲ, ಇದೊಂದು ವಿಶೇಷವಾದ ಮಾಲ ಅಂತ ತಿಳ್ಕೊಂಡು ಇದನ್ನು ತಗೋ. ಕರ್ಮಮಯೀಂ ಗೃಹಾಣ, ನೀನು ಇಷ್ಟೊಂದು ನನಗೆ ಸಂತೋಷ ಮಾಡಿಬಿಟ್ಟಿದ್ದೀಯಾ, ಆದ್ದರಿಂದ ಕರ್ಮಮಯಿಂ ಗೃಹಾಣ, ಈ ಕರ್ಮಮಯಿಂ ಈ ಮಾಲ ಇದು ನಿಂತುಕೋ. ಅನ್ಯದಪಿ ಕರ್ಮ ವಿಜ್ಞಾನಂ ಅನೇಕ ಫಲಹೇತು, ಅನೇಕ ಫಲಹೇತುತ್ವಾತ್ ಸ್ವೀಕುರು ಇತ್ಯರ್ಥ. ಅನೇಕ ಕರ್ಮಗಳನ್ನು ಮಾಡುವುದನ್ನು ಬಿಡಿಸಿ ನಿನಗೆ ಫಲವನ್ನು ಕೊಡುವಂತಹ ಮಾಲ ಇದು. ಈಗ ಒಂದು ಫಲ ಬೇಕು ಅಂದರೆ ನೀವೇನು ಮಾಡಬೇಕು? ಅದಕ್ಕೆ ಕರ್ಮ ಮಾಡಬೇಕಲ್ಲ. ಯಾವ ಕರ್ಮನೂ ಮಾಡಬೇಕಾಗಿಲ್ಲ ನೀನು, ಇದು ಫಲ ಕೊಡ್ತಾ ಇರ್ತದೆ. ಅದೇ ನಾನು ಅದು ಹಿಂಗ್ಯಾಗೆ ಬರ್ತಾನೆ ಅಂತ ಬಾ ಈಗ ಹೊಳಿತದೆ. ಅಕುತ್ಸಿತಾಂ ಗತಿಂ ಕರ್ಮಮಯಿಂ, ಕರ್ಮಮಯಿಂ ಮಾಲಾಂ ಗೃಹಾಣ, ಕರ್ಮಮಯಿಂ ಮಾಲಾಂ ಗೃಹಾಣ. ಇದರೊಳಗನೇ ಕರ್ಮಗಳಿವೆ, ನೀನೇನು ಮಾಡಬೇಕಾಗಿಲ್ಲ. ಕರ್ಮಮಯೀಂ ಮಾಲಾಂ ಗೃಹಾಣ ಅನ್ಯದೇವಿ ಕರ್ಮ ವಿಜ್ಞಾನಂ, ಮತ್ತೆ ಬೇರೆ ಬೇರೆ ಮಾಡುವ ಕರ್ಮಗಳು ಏನು ಅನೇಕ ಫಲಗಳನ್ನು ಕೊಡುತ್ತವೆಯೋ ಹೇತುತ್ವ, ಅದನ್ನು ಇದು ಏನು ಅಂತಂದರೆ ಫಲಹೇತುತ್ವಾತ್, ಆ ಫಲಗಳನ್ನು ಕೊಡಲಿಕ್ಕೆ ಈ ಇದು ಹೇತು, ಇದು ಕಾರಣವಾಗುತ್ತದೆ. ನೀನು ಕರ್ಮವನ್ನು ಮಾಡದೇ ಫಲಗಳನ್ನು ಹೊಂದಲಿಕ್ಕೆ ಈ ಮಾಲ ಕಾರಣವಾಗುತ್ತದೆ. ಅಂತಹ ಈ ಮಾಲೆಯನ್ನು ನೀನು ಸ್ವೀಕುರು, ಸ್ವೀಕುರು ಇತ್ಯರ್ಥ, ಸ್ವೀಕುರು ಇತ್ಯರ್ಥ, ನೀನು ಇದನ್ನು ಸ್ವೀಕಾರ ಮಾಡು. ಆಯ್ತಪ್ಪ, ನೀ ಕೊಟ್ಟ ಮಾಲ ನಾ ತಗೋತೀನಿ, ಈಗ ನಾ ಕೊಟ್ಟ ವಿದ್ಯಾ ಏನಿದೆ ಅದು ನಿನಗೇನು ಕೊಡ್ತದೆ ಅನ್ನೋದನ್ನು ಫಲರೂಪದಲ್ಲಿ 17ನೇ ಶ್ಲೋಕದಲ್ಲಿ ಹೇಳ್ತಾರೆ. ತ್ರಿನಾಚಿಕೇತಸ್ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮ ಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮ ಯಜ್ಞಂ ದೇವ ಮೀಢ್ಯಂ ವಿದಿತ್ವಾ ನಿಚಾಮ್ಯೇ ಮಾಗುಂ ಶಾಂತಿಮತ್ಯಂತಮೇತಿ. ಈ ಅಗ್ನಿ ಕಾರ್ಯವನ್ನು 3 ಸಲ ಮಾಡಬೇಕು ನೀನು ನಿನ್ನ ಲೈಫ್ನೊಳಗೆ, ನಿನ್ನ ಲೈಫ್ನೊಳಗೆ 3 ಸಲ ಮಾಡಬೇಕು ಈ ಅಗ್ನಿ ಕಾರ್ಯ. ಈ ಅಗ್ನಿ ಕಾರ್ಯವನ್ನು 3 ಸಲ ನೀನು ಮಾಡಿದ್ದೆ ಆದರೆ ಬರೀ ಮಜಾ ಅದ ನೋಡ್ರಿ. ಒಂದು ವಿಷಯ ಹೇಳ್ತೇನೆ ಆಮೇಲೆ. ಈ ಅಗ್ನಿ ಕಾರ್ಯವನ್ನು 3 ಸಲ ನೀವು ಮಾಡಿದ್ದೆ ಆದರೆ ನಿನಗೆ ಜನ್ಮ ಮೃತ್ಯುಂ ತರತಿ, ಹುಟ್ಟು ಸಾವುಗಳನ್ನು ದಾಟುತ್ತೀಯ. ಬ್ರಾಕೆಟ್ನೊಳಗೆ ಕಲ್ಪಾಂತಕವಾಗಿ ನೋಡೋಣ. ನಾಳೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ.